ನಾಲ್ಕೈದು ವರ್ಷದಿಂದ ಬೆಳೆದವು, ಈಗ ದೊಡ್ಡ ಆಗಿದಾವು. ಈಗ ಅವು ಹಂಗೆ ಬಿಟ್ರೆ ದಿವಸದ ಟೈಮ್ದೊಳಗೆ ಅವು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾವು, ಆಕ್ಸಿಜನ್ ಬಿಡ್ತಾವು. ಅದೇ ರೀತಿ ನಿಮ್ಮ ಹೊಲದೊಳಗನ ನೀವು ಹಸಿರು ಅಂದರೆ ನೀವೇನಾದರೂ ತೇಗು ಅಥವಾ ಹೊನ್ನೆ ಹಂಗಿ ಇವನ್ನೆಲ್ಲ ಬೆಳೆದ್ರೆ ಅವು ಡೇ ಟೈಮ್ದೊಳಗೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಆಕ್ಸಿಜನ್ ಬಿಡ್ತಾವು, ಇದ್ರ ಜೊತೆಗೆ ಕಲುಷಿತ ವಾಯುವನ್ನ ಶುದ್ಧ ಮಾಡ್ತಾವು. ಹೀಗಾಗಿ ನಾವು ಹೆಚ್ಚು ಹೆಚ್ಚು ಅರಣ್ಯ ಕೃಷಿ, ಈಗೇನು 1 ಕೋಟಿ ಗಿಡಗಳ ಅಭಿಯಾನ, ನಮ್ಮ ಎಂ ಬಿ ಪಾಟೀಲ್ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಬಿಜಾಪುರ ಭಾಳ ಡ್ರೈ ಏರಿಯಾ, ಅವರು ಎಲ್ಲ ಕಡೆಗೂ ಗಿಡ ಹೆಚ್ಚಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದೇ ರೀತಿ ನಮ್ಮ ರಾಜ್ಯದೊಳಗು ಕೂಡ ಬೇರೆ ಬೇರೆ ಕಡೆಗೆ ಇವನ್ನು ರೈತರು ಕೂಡ, ಈಗ 1 ಎಕರೆ ಹೊಲ ಇದ್ರೆ ಅರ 1 ಎಕರೆ 2 ಎಕರೆ ನೀವು ಅರಣ್ಯ ಕೃಷಿ ಅಥವಾ ಹಣ್ಣಿನ ಗಿಡಗಳನ್ನು ಬೆಳೆಯೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಅದರ ಜೊತೆಗೆ ನಾವು ಏನು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಏನು ಕೊಡುಗೆಯನ್ನು ಕೊಟ್ಟಂಗಾಗತ್ತೆ. ಯಾಕಂದ್ರೆ ನಾವು 2070 ನಮ್ಮ ಭಾರತ ಸರ್ಕಾರ ಏನು ಹೇಳಿದೆ ಅಂದರೆ, ನಾವು 2070 ನಮ್ಮ ಕಾರ್ಬನ್ ಹೊರಸೂಸುವಿಕೆ 0 ಶೂನ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಬಹಳ ಕೆಲಸಗಳು ನಡೀತಾ ಇದ್ದವು. ಅದಕ್ಕೆ ನಾವು ಅರಣ್ಯ ಕೃಷಿ ಮತ್ತು ಹಣ್ಣಿನ ಗಿಡ ಅಥವಾ ಹಿತ್ತಲ ಗಿಡದೊಳಗೆ ನಾವು ಮಾಡಿದರೆ ಒಂದು ರೀತಿ ರಾಷ್ಟ್ರಕ್ಕೆ ಸೇವೆ ಮಾಡಿದಂಗೆ, ಜಗತ್ತಿಗೆ ಒಂದು ಅನುಕೂಲವಾಗುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಆಯ್ತು, ಡಾಕ್ಟರ್ ಬಿ ಎಫ್ ಹುಲ್ಗುರ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರೈತ ಬಾಂಧವರು ಹವಾಮಾನ ವೈಪರೀತ್ಯ ಉಂಟಾದಾಗ, ಹವಾಮಾನ ಬದಲಾವಣೆ ಉಂಟಾದಾಗ ನಮ್ಮ ರೈತ ಬಾಂಧವರು ಯಾವ ಬೆಳೆ ಪದ್ಧತಿಯನ್ನ ಅನುಸರಿಸಬೇಕು ಮತ್ತೆ ಉಳಿದ ಸಮಯವನ್ನ ಯಾವ ತರ ನಿಯೋಗಿಸಬೇಕು ಅನ್ನೋದ್ರ ಕುರಿತು ಮಹತ್ವವಾದ ಮಾಹಿತಿಯನ್ನ ಸಲಹೆಯನ್ನ ನೀಡಿದಿರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹವಾಮಾನ ಬದಲಾವಣೆಗೆ ತಕ್ಕ ಬೇಸಾಯ ಪದ್ಧತಿಗಳು, ಈ ಕುರಿತು ಇದುವರೆಗೂ ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು. ಕರೆಂಚಿನ ಸೀರೆಳೆ ಕನಕಲಿಗರೆ ಶುಣುದಾಳೆ ಸೋಬಾನವೇ ಕೆಣಕೀರವಳ ಕೀಡೆ ಗಣ್ಯ ದೀರವಳ ಕೀಡೆ ಗಣ್ಯ ಸೋಬಾ ಕೆಣಕ ದೀರವಳ ಕೀಡೆ ಸುತ್ತೆ ಸುತ್ತಿ ಬಂದೇವೋ ದಾನಿ ತೋರೆ, ಸುತ್ತಿ ಬಂದೇವೋ ದಾನಿ ತೋರೆ, ಸೋಬನಿಗೆ ತೋರಲ್ಲಮ್ಮ ಕದುವೆಂಗೆ ತಗಿಯಾಲೆ, ಸೋಬನವೇ ಮಗ್ಗಲಲ್ಲವನೇ ನಾನಾ ಗಂಡ, ಮಗ್ಗಲಲ್ಲವನೇ ನಾನಾ ಗಂಡ, ಸ್ವಗ್ಗಲಲ್ಲವನೇ ನಾನಾ ಗಂಡ, ಮಗ್ಗಲಲ್ಲವನ ಗಂಡ ಎಲ ಮಗಳೇ ಸೋಬನವೇ, ನೀನು ಮೊಗ್ಗಾಗಿ ಬಾರೆ ತೋರಾ ಬೀಗೆ, ಮೊಗ್ಗಾಗಿ ಬಾರೆ ತೋರಾ ಬೀಗೆ, ಮೊಗ್ಗಾಗಿ ಬಾರೆ ತುರ ಬೀಗೆ ನನ್ನ ಮಗಳೇ ಸೋಬನವೇ, ನೀನು ಗಿಣಿಯಾಗಿ ಬಾರಮ್ಮ ವಾಸಾಲಿಗೆ, ಗಿಣಿಯಾಗಿ ಬಾರಮ್ಮ ವಾಸಾಲಿಗೆ, ಗಿಣಿಯಾಗಿ ಬಾರಮ್ಮ ನನಗಿಂತ ಗುಣಗಾತಿ ಸೋಬನವೇ, ಅವಳು ಕಟ್ಟಿದ ಹೂವ ಕಳಿ ವೇಳೆ, ಕಟ್ಟಿದ ಹೂವ ಕಳಿ ವೇಳೆ ಸೋಬ, ಕಟ್ಟಿದ ಹೂವ ಕಳಿ ವೇಳೆ ಚಾಮಂಡಿ ಸೋಬನವೇ, ಬಿಚ್ಚಿ ನೋಡಿದರೆ ಬೀಳಿ ಎಲೆ, ಬಿಚ್ಚಿ ನೋಡಿದರೆ ಬೀಳಿ ಎಲೆ ಸೋ, ಬಿಚ್ಚಿ ನೋಡಿದರೆ ಬಿಳಿ ಎಲೆ ಚಾಮಂಡಿ ಸೋಬನವೇ, ಹಾಕಿ ನೋಡಿದರೆ ಅಪಾರಂಜಿ, ಹಾಕಿ ನೋಡಿದರೆ ಅಪಾರಂಜಿ ಸೋಬನ, ನನ್ನ ಸಂಗಾತಿ ನನಗಿಂತ ಗುಣಗಾತಿ ಸೋಬನವೇ, ಮಾತಾಡನಂದ್ರೆ ಗೋಡೆ ದೂರ, ಮಾತಾಡನಂದ್ರೆ ಗೋಡೆ ದೂರ, ಮಾತಾಡನಂದ್ರೆ ಗುಡಿ ದೂರ ಚಾಮಂಡಿ ಸೋಬನವೇ, ನಿನ್ ರಾತ್ರಿಕ್ಕೆ ಬಾರೆ ಸಾಪಾನಕ್ಕೆ, ರಾತ್ರಿಗೆ ಬಾರೆ ಸೋಬನೆ ಕಂಡಾಳೆ ಮಾನದೊಳಗೆ ಕಂಡಾಳೆ ಮಾನದೊಳಗೆ ಹೆಚ್ಚು ಕಂಡಾಳೆ ಚಿನ್ನದು ಚಿಂತ ಕುದ ಬೇಳ ಕೊಳಗೆ ಚಿನ್ನದು ಚಿಂತ ಕುದ ಬೇಳ ಕೊಳಗೆ ಚಿನ್ನದು ಚಿಂತ ಕುದ ಬೇಳ ಕೊಳಗೆ ಸೋಬ ಚಿಂತ ಕುದ ಬೇಳ ಕೊಳಗೆ ಚಿನ್ನದು ಚಿಂತ ಕುದ ಬೇಳ ಕೊಳಗೆ ಚಾಮಂಡಿ ಸೋಬನವೇ ಹಬ್ಬ ಒಳಗಾಗ ಒಂದು ಚುಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೆ ಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಒಂದು ಚುಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೆ ಐ ಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಹುಟ್ಟಿದ್ದು ತೂರು ದೇಶ ಬೆಳೆದಿದ್ದ ಮಲೆನಾಡು ಬಡೋ ಸೇರೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಚಾಮಂಡಿ ಕೈಯಲ್ಲಿ ತಿರುಸೋಲವ ಇಡ ಕಾಂಡ ತಿರುಸೋಲವ ಇಡ ದಂಡ ಕೈಯಲ್ಲಿ ತಿರುಸೋಲವ ಇಡ ಕೈಯಲ್ಲಿ ತಿರುಸೋಲ ಕೊರಳಲಿ ರುದ್ರಾಕ್ಷಿಯ ಅವಳು ಹುಲಿಯ ಮೇಲೆ ಬರುತ್ತಾಳೆ ಮೇಲವಳು ಬರುತ್ತಾಳೆ ಹುಲಿಯ ಮೇಲವಳು ಬರುತ್ತಾಳೆ ಮೇಲವಳು ಬರುತ್ತಾಳೆ ಒಂದು ಚುಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೆ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಚುಪ್ಪು ಬಾಳೆಹಣ್ಣು ಯಾಗೆ ಮೈಸೋರ ಮಲ್ಲಿಗೆ ಹೂವಾಯಾಗೆ ಮಡಿಯಲೆ ಮುದ್ದೋ ಚಮಂಡಿ ನೆದ್ದೋ ಬಾರಮ್ಮ ತಾಯೇ ಬಂದಾರೆ ನಿನಿಗೆ ಶಿವನಾಡೆ ಬಂದಾರೆ ನಿನಿಗೆ ಶಿವನಾಡೆ ಬಂದಾರೆ